ಅರ್ಜಿ ನಮೂನೆ, ಪ್ರವೇಶ ಶುಲ್ಕ ಭರಣ ಮಾಡುವುದು, ಬೆಳೆ ಕಟಾವು ಮಾಡುವ ವಿಧಾನ, ಸ್ಪರ್ಧಾತ್ಮಕ ಇಳುವರಿಯ ಮಾಹಿತಿ ಇತ್ಯಾದಿಗಳ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಿಗೆ 25 ರೂಪಾಯಿ ಮತ್ತು ಸಾಮಾನ್ಯ ರೈತರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. ರಾಜ್ಯ ಮಟ್ಟದ ಬೆಳೆ ಸ್ಪರ್ಧೆಗೆ ಮುಂಗಾರು ಹಂಗಾಮಿಗೆ ನೀರಾವರಿ ಭತ್ತ, ಭತ್ತ ಮಳೆಯಾಶ್ರಿತ, ಮಳೆಯಾಶ್ರಿತ ರಾಗಿ, ಶೇಂಗಾ, ತೊಗರಿ, ಸೋಯಾ ಅವರೆ, ಗೋವಿನ ಜೋಳ, ನವಣೆ, ಸಜ್ಜೆ ಜಿಲ್ಲಾ ಮಟ್ಟಕ್ಕೆ ಮುಂಗಾರು ಹಂಗಾಮಿಗೆ ಸೋಯಾ ಅವರೆ ಬೆಳೆ ನಿಗದಿಪಡಿಸಲಾಗಿದೆ. ತಾಲೂಕು ಮಟ್ಟದ ಬೆಳೆ ಸ್ಪರ್ಧೆಗೆ ಸಂಬಂಧಿಸಿದಂತೆ ಧಾರವಾಡ ತಾಲೂಕಿಗೆ ಸೋಯಾ ಅವರೆ, ಹುಬ್ಬಳ್ಳಿ ತಾಲೂಕಿಗೆ ಸೋಯಾ ಅವರೆ, ಕುಂದಗೋಳ ತಾಲೂಕಿಗೆ ಶೇಂಗಾ, ಕಲಘಟಗಿ ತಾಲೂಕಿಗೆ ಗೋವಿನ ಜೋಳ ಹಾಗೂ ನವಲಗುಂದ ತಾಲೂಕಿಗೆ ಗೋವಿನ ಜೋಳ ಬೆಳೆಗಳನ್ನು ನಿಗದಿಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. 2022-23 ಸಾಲಿನಲ್ಲಿ ಕೃಷಿಯಲ್ಲಿ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಹಾಗೂ ಇತರೆ ಮಹಿಳೆಯರನ್ನು ಕೃಷಿಯತ್ತ ಆಕರ್ಷಿಸಲು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಕೃಷಿ ಪ್ರಶಸ್ತಿಯನ್ನು ನೀಡಲು ಸರ್ಕಾರವು ಅನುಮೋದನೆ ನೀಡಿದ ಪ್ರಯುಕ್ತ ಅರ್ಜಿಗಳನ್ನು ಸಲ್ಲಿಸಲು ಕೋರಲಾಗಿದೆ. ಆಸಕ್ತ ರೈತರು ಅಥವಾ ರೈತ ಮಹಿಳೆಯರು ದಿನಾಂಕ 31/8/2022 ಒಳಗಾಗಿ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಿಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ. ಈಗ ಬೆಳಗಾವಿ ಜಿಲ್ಲೆ ರಾಯಭಾಗದ ರಾಮಪ್ಪ ರಾಯಪ್ಪ ಜೀವನಿ ಹಾಗೂ ಸಂಗಡಿಗರಿಂದ ಕಣಿವಾದನ. ಬೆಳಗಾವಿ ಜಿಲ್ಲೆ ರಾಯಭಾಗದ ರಾಮಪ್ಪ ರಾಯಪ್ಪ ಜೀವನಿ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,866 ರೂಪಾಯಿ, ಹೆಸರುಕಾಳು 4,000-7,190 ರೂಪಾಯಿ, ಗೆಜ್ಜೆ ಶೇಂಗಾ 6,000-6,000 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ 1,953 ರೂಪಾಯಿಗಳು, ಸೂರ್ಯಕಾಂತಿ 5,509-6,509 ರೂಪಾಯಿಗಳು, ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ ಬೆಟ್ಟೆ ಅಡಿಕೆ 40,099 ರೂಪಾಯಿನಿಂದ 47,800 ರೂಪಾಯಿಗಳು, ಬಿಳಿಗೋಟು 26,899 36,368 ರೂಪಾಯಿಗಳು, ಚಾಲಿ 38,699 45,098 ರೂಪಾಯಿಗಳು, ರಾಶಿ ಅಡಿಕೆ 43,000